ಸಮರ್ಥನೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಲಘು ರೈಲು ಸಾರಿಗೆ ವ್ಯವಸ್ಥೆ. ಭದ್ರಾ ಎಡದಂಡೆ ನಾಲೆಗೆ ಇಂದಿನಿಂದಲೇ ನೀರು ಹರಿಸಲು ನಿರ್ಣಯ. ನಾಗರಿಕರ ವೈಯಕ್ತಿಕ ದತ್ತಾಂಶ ಹಕ್ಕು ರಕ್ಷಿಸಲಿರುವ ಡೇಟಾ ರೂಲ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:53. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡುವ ತಾಲೂಕು ಮಟ್ಟದ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ಭಾಜನರಾಗಿರುವ ಅರಕಲಗೂಡು ತಾಲೂಕು ಮಾರಗೌಡನಹಳ್ಳಿಯ ರೈತ ದಂಪತಿ ವಸಂತ ಹಾಗೂ ವರದರಾಜು ಅವರೊಂದಿಗಿನ ಸಂವಾದ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಬಿಪಿಎಲ್ ಕಾರ್ಡುದಾರರ ಆಯುಷ್ಮಾನ್ ಭಾರತ್, ಯಶಸ್ವಿನಿ, ಇಸಿಎಚ್ಎಸ್ ಈ ಯೋಜನೆಗಳಡಿ ಹಾಸನದ ಶಂಕರಮಠ ರಸ್ತೆಯಲ್ಲಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಗದುರಹಿತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 6360322779. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 lakh ₹40,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ ಕಾರ್ಡ್ ಸುರಕ್ಷಿತ. ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡುವ ತಾಲೂಕು ಮಟ್ಟದ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ಭಾಜನರಾಗಿರುವ ಅರಕಲಗೂಡು ತಾಲೂಕು ಮಾರಗೌಡನಹಳ್ಳಿಯ ರೈತ ದಂಪತಿಗಳಾದ ವಸಂತ ಹಾಗೂ ವರದರಾಜು ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ಮಾರಗೌಡನ ಹಳ್ಳಿಯ ಪ್ರಗತಿಪರ ರೈತ ದಂಪತಿಗಳಾದ ವಸಂತ ಮತ್ತು ವರದರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡತಕ್ಕಂತಹ ಪ್ರಶಸ್ತಿ ತಾಲೂಕು ಮಟ್ಟದ ಯುವ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಸಂತ ಅವರು ಭಾಜನರಾಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನ ಅಳವಡಿಕೆಯನ್ನ ಮಾಡಿಕೊಂಡಿದ್ದಾರೆ. ಸಮಗ್ರ ಕೃಷಿಯನ್ನ ಅಳವಡಿಕೆ ಮಾಡಿಕೊಂಡು ಹಸುಗಳನ್ನು ಸಾಕಾಣಿಕೆ ಮಾಡ್ತಿದ್ದಾರೆ, ಕುರಿಗಳನ್ನ ಸಾಕಾಣಿಕೆ ಮಾಡ್ತಾರೆ, ಹಾಗೆ ಕೋಳಿಯೂ ಕೂಡ ಇದೆ. ಇರ್ತಕ್ಕಂತ ಜಮೀನಿನಲ್ಲಿ ಒಂದಷ್ಟು ವಿವಿಧ ಬೆಳೆಗಳನ್ನು ಕೂಡ ಬೆಳೆದುಕೊಂಡು ಹೋಗ್ತಾ ಇದ್ದಾರೆ. ಆ ಮೂಲಕ ಒಳ್ಳೆ ಅಭಿವೃದ್ಧಿಯನ್ನು ಕೂಡ ಕಂಡುಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವಸಂತ ಅವರಿಗೆ. ನಮಸ್ಕಾರ ಸರ್. ವಸಂತ ಅವರೇ, ಏನು ಕೃಷಿ ಮಾಡ್ತೀರಿ ನೀವು? ಸರ್, ನಾವು ಜಮೀನಲ್ಲಿ ಜೋಳ, ಭತ್ತ, ರಾಗಿ, ಶುಂಠಿ, ಗೆಣಸು, ಹಸುಗಳಿಗೋಸ್ಕರ ನೇಪಿಯರು, ಒಗ್ರು ಜೋಳ, ಸೀಮೆ ಜೋಳ, ಮೇತೆ ಜೋಳ, ರಾಗಿ ಎಲ್ಲಾನು ಹಸುಗಳಿಗೋಸ್ಕರ ಬೆಳಿತೀವಿ. ಶುಂಠಿ ಬೆಳಿತೀವಿ, ಗೆಣಸು ಬೆಳಿತೀವಿ, ತರಕಾರಿಗಳು ಬೆಳಿತೀವಿ, ಭತ್ತ, ರಾಗಿ, ಜೋಳ ಬೆಳಿತೀವಿ ಸರ್. ಏನು ಓದಿದ್ರಿ ನೀವು? ಸರ್, ನಾನು ಓದಿರೋ ಸೆಕೆಂಡ್ PUC. ಸೆಕೆಂಡ್ PUC. ನಿಮ್ಮ ಊರು ಯಾವುದು? ನಮ್ದು ತಾಯಿ ಮನೆ ಬಂದು ಅರ್ಕಲಗೂಡು ತಾಲೂಕು ಮಲ್ಪಟ್ಟಣ ಒಬ್ಳಿ ಮುಸುತೂರು ಕಪ್ಲು. ಅಲ್ಲಿಂದ ನಮ್ಮನ್ನ ಕೊಟ್ಟರೆ ಮಾರ್ಗೋಡ್ನಳ್ಳಿ, ದೊಡ್ಡಬೇಮತಿ ಪೋಸ್ಟ್ ಮಾರ್ಗೋಡ್ನಳ್ಳಿ ಗ್ರಾಮಕ್ಕೆ ಮದುವೆ ಆಗಿರೋದು ಸರ್. PUC ಇಂದ ಮುಂದಕ್ಕೆ ಓದ್ಲಿಲ್ವ ನೀವು? ಓದ್ಬೇಕು ಅಂತ ಆಸೆ ಇತ್ತು, ಆದ್ರೆ ಮನೆ ಕಡೆ ತೊಂದರೆ ಆದ್ರಿಂದ ಓದಕ್ ಆಗ್ಲಿಲ್ಲ ಸರ್. PUC ಆದ ತಕ್ಷಣ ಮದುವೆ ಆಯ್ತಾ? ಇಲ್ಲ ಸರ್, ನಮ್ಮ ತಾಯಿ ತೀರೋಗಿದ್ರು, ಹಂಗಾಗಿ ಸ್ವಲ್ಪ ಮನೆಯಲ್ಲ ಅಜ್ಜಿ ನಮ್ಮನ್ನ ನೋಡ್ಕತ್ತಾ ಇದ್ರು. ಅಜ್ಜಿಗೆ ಸ್ವಲ್ಪ ಏಜ್ ಆಗಿತ್ತಲ್ಲ, ಸ್ವಲ್ಪ ಆರೋಗ್ಯವ ತೊಂದರೆ ಇದ್ರಿಂದ ಅವ್ರು ನೋಡ್ಕೊಳಕೋಸ್ಕರ ನಾನು ಓದೋದನ್ನ ಬಿಟ್ಬಿಟ್ಟೆ ಸರ್. ಅಜ್ಜಿ ನಿಮ್ಮನ್ನ ನೋಡ್ಕೊಂಡ್ರು, ನೀವ್ ಆಮೇಲೆ ಅಜ್ಜಿ ನೋಡ್ಕೊಂಡ್ರು? ನೋಡ್ಕೊಳಕೋಸ್ಕರ ನಾನು ಓದೋದನ್ನ ಬಿಟ್ಬಿಟ್ಟೆ ಸರ್. ಸಾಮಾನ್ಯವಾಗಿ ಈ ಕೃಷಿಕರನ್ನ ಮದ್ವೆ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ಹೆಣ್ಮಕ್ಳು ಅಂತ ಹೇಳ್ತಾರೆ, ನೀವು ನಿಮ್ ಮನೆಯವ್ರನ್ನ ಒಪ್ಕೊಂಡು ಮದ್ವೆ ಆದ್ರೆ? ಹೌದು ಸರ್, ರೈತರ ಮದ್ವೆ ಆದ್ರೆ ನೆಮ್ಮದಿ ಜೀವನ, ಹೊರಗಡೆ ಸಿಟಿ ಕಿಂತ ಹಳ್ಳಿ ಜೀವನ ನೆಮ್ಮದಿ ಅಲ್ವಾ, ಅದಕ್ಕೋಸ್ಕರ ಹಳ್ಳಿಯಲ್ಲೇ ಮದ್ವೆ ಆಗ್ಬೇಕು ಅಂತ ಮದ್ವೆ ಆಗಿದ್ ಸರ್. ಕೃಷಿ ಬಗ್ಗೆ ಬಂದಿಂದ ಕೂಡ ಹಿನ್ನೆಲೆ ಇತ್ತಾ, ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ರ? ಎಲ್ಲ ನಾವು ಓದ್ಬೇಕಾದ್ರಿಂದ ಕೃಷಿ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸಿ ಕೆಲಸ ಮಾಡಿವ ಸರ್. ಕೃಷಿ ಬಗ್ಗೆನೆ ಜಾಸ್ತಿ, ಅಲ್ಲೂ ನಮ್ಮ ತಾಯಿ ಮನೇಲೋ ಕೆಲಸ ಮಾಡಿ ಕೃಷಿನೇ ಜಾಸ್ತಿ. ಅಲ್ಲೂ ಜೋಳ ಹಾಕೋದು, ಆಲೂಗಡ್ಡೆ, ಗೆಣಸು, ಕೆಸ, ಈ ತರ ಹಲವಾರು ಬೆಳೆಗಳನ್ನೆಲ್ಲ ಅಲ್ಲೂ ಬೆಳೆಯುವ. ಅಲ್ಲಿ ಅಂದಾಗ ನಮ್ಗೆ ಇಲ್ಲಿಗೆ ಬಂದಾಗ ಅದು ನಮ್ಗೇನು ಕಷ್ಟ ಅನಿಸ್ನಿಲ್ಲ. ಮದ್ವೆ ಆದ್ಮೇಲೆ ಕಷ್ಟ ಜೀವನ, ಹಳ್ಳಿ ಕಡೆದು ಬದುಕೋದು ಕಷ್ಟ ಅಂತ ಏನು ಅನಿಸ್ನಿಲ್ಲ ಸರ್ ನಮ್ಗೆ. ಎಷ್ಟನೇ ವಯಸ್ಸಿನಿಂದ ಕೃಷಿ ಕೆಲಸಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಹೈಸ್ಕೂಲ್ಗಿಂತ ಮುಂಚೆ 6-7 ನಾವು ಕೆಲಸ ಮಾಡಿವ ಸರ್ ಕೃಷಿಯಲ್ಲಿ. 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ಬೇಕಾದ್ರೆ ಕೃಷಿ ಕೆಲಸ ಮಾಡಿವ, ಅಂದ್ರೆ ಅಷ್ಟು ಇದು ಮಾಡ್ತಿರ್ಲಿಲ್ಲ. ಆಮೇಲೆ ಹೈಸ್ಕೂಲ್ 8ನೇ ಕ್ಲಾಸ್ ಅಲ್ಲಿ ನಮ್ ತಾಯಿ ತೀರೋದ್ಮೇಲೆ ಸ್ವಲ್ಪ ಜಾಸ್ತಿ ಕೃಷಿ ಕೆಲಸ ಮಾಡ್ಬೇಕಲ್ಲ ನಾವೇ, ನಾವು ಮಾಡಿವ ಸರ್ ಕೆಲಸನ. ತಂದೆ ಮನೆಯಲ್ಲಿ ಎಷ್ಟು ಜಮೀನು ಇತ್ತು ಮತ್ತೆ ಏನೇನು ಬೆಳೀತಾ ಇದ್ರು? ಅಲ್ಲಿ 4 ಎಕರೆ ಜಮೀನು ಇತ್ತು ಸರ್. ಅಲ್ಲಿ ಜಾಸ್ತಿ ಅವಾಗೆಲ್ಲ ಜೋಳ ಆಲೂಗಡ್ಡೆ ಜಾಸ್ತಿ ಬೆಳೀತಾ ಇದ್ದು, ಅದೇ ಹಸುಗಳಿದ್ದು, ಹಸು, ಎಮ್ಮೆ, ಆಡು, ಕುರಿ, ಕೋಳಿ ಈ ತರ ಇದ್ದ ಸರ್. ಮೇಕೆಗಳು ಜಾಸ್ತಿ ಸಾಕೊಂಡಿದ್ದು. ಮೇಕೆ ಸಾಕಾಣಿಕೆಯಲ್ಲಿ ಅನುಭವ ಇತ್ತು ನಿಮಗೆ? ಚೆನ್ನಾಗಿ ಇತ್ತು ಸರ್ ಅನುಭವ. ವರದರಾಜ್ ಅವರೇ, ನೀವು ಏನ್ ಓದಿದ್ರಿ? ನಮಸ್ಕಾರ ಸರ್, ನಾನು SLC ಓದಿರೋದು. SLC ಓದಿದ್ಮೇಲೆ ಮುಂದಕ್ಕೆ ಓದಕ್ ಆಗ್ಲಿಲ್ಲ, ಮತ್ತೆ ಕೆಲ್ಸದ ಮೇಲೆ ಅಂದ್ಬಿಟ್ಟು ನಾನು ಡ್ರೈವಿಂಗ್ ಕೆಲ್ಸ ಕಲಿಯೋಣ ಅಂದ್ಬಿಟ್ಟು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗಿದ್ದೆ ನಾನು. ಮತ್ತೆ ಒಂದು 17-18 ಡ್ರೈವಿಂಗ್ ಕೆಲಸ ಮಾಡ್ಕೊಂಡೆ ಇದ್ದಿದ್ದು. ಮತ್ತೆ ಇವಾಗ ಮದ್ವೆ ಆದ್ಮೇಲೆ ಮನೆ ಎಲ್ಲ ಕೆಲಸ ಮಾಡ್ಕೊಂಡಿರೋಣ ಅಂದ್ಬಿಟ್ಟು ಎಲ್ಲ ಹಸುಗಳು ಮಾಡ್ಕೊಂಡು ಜಮೀನು ನೋಡ್ಕೊಂಡಿದ್ದೀನಿ. SLC ಇಂದ ಮುಂದಕ್ಕೆ ಯಾಕೆ ಓದ್ಲಿಲ್ಲ ನೀವು? ಓದಕ್ಕೆ ಇಂಟ್ರೆಸ್ಟ್ ಆಗ್ಲಿಲ್ಲ. ಅದಕ್ಕೆ ನಿಮ್ಗಿಂತಲೂ ಜಾಸ್ತಿ ಓದಿರೋ ಹೆಣ್ಮಗಳು ಮದುವೆ ಮಾಡ್ಕೊಂಡ್ರಿ? ನಮ್ ಸಿಕ್ಕಿದ ಅದೃಷ್ಟ ಸರ್, ಅದು ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿಯನ್ನ ಮದುವೆ ಮಾಡ್ಕೊಂಡ್ ಇವಾಗ ಕೃಷಿಕರಲ್ಲಿ ಪ್ರಗತಿಯವಂತ ಇದೀವಿ ನಾವು. ಎಷ್ಟು ಜಮೀನ್ ಇದೆ ನಿಮ್ಗೆ ವರದರಾಜ್ ಅವ್ರೆ? ನಮ್ದು 6 ಎಕರೆ ಇದೆ ಸರ್. 6 ಎಕರೆ ಇದೆ. 6 ಎಕರೆ ನಿಮ್ಮ ತಂದೆಯಿಂದ ಬಂದಿದ್ದ ನಿಮ್ಗೆ? ಹೌದು. ಏನೇನು ಬೆಳೀತಾ ಇದ್ರಿ ಇದ್ರಲ್ಲಿ? ನಾವು ಭತ್ತ, ರಾಗಿ, ಜೋಳ, ತೆಂಗು, ಅಡಿಕೆ, ಇನ್ನು ಹೆಚ್ಚು ಆಲೂಗಡ್ಡೆ, ಕೆಸ, ಶುಂಠಿ, ಮತ್ತೆ ದನಗಳಿಗಾಗಿ ನೇಪಿಯರ್, ಮತ್ತೆ ಮೆಕ್ಕೆಜೋಳ ಎಲ್ಲ ಬೆಳಿತೀವಿ ಸರ್. ವರ್ಷ ವರ್ಷನೂ ಕೂಡ ಈ ತರದೆಲ್ಲ ಬೆಳೆನೂ ಬೆಳಿತೀರಿ? ವರ್ಷ ವರ್ಷ ಬೆಳಿತೀವಿ ಸರ್. ನಾವು ಅಡಿಕೆನೂ ಇದೆ ಅಲ್ವಾ? ಅಡಿಕೆನೂ ಇದೆ ಸರ್, 1 ಎಕರೆಯಲ್ಲಿ ಅಡಿಕೆ ಇದೆ, ಒಂದು 600 ಗಿಡ ಇದೆ ಇವಾಗ, ಅದು ಫಸಲಿಗೆ ಬಂದಿದೆ. ಅದ್ರಲ್ಲೂ ಒಳ್ಳೆ ಪ್ರಗತಿ ಇದೆ ಸರ್ ಅದ್ರಲ್ಲಿ. ನೀವು ಒಬ್ಬರೇ ಮಗನ? ಹೌದು ಸರ್, ಒಬ್ಬನೇ ಮಗ ನಾನು. ಹಾಗಾಗಿ ಎಲ್ಲಾ ಜಮೀನು ನೀವೇ ಮಾಡ್ತಾ ಇದ್ರಿ? ಎಲ್ಲಾ ಜಮೀನು ನಾನೇ ಮಾಡ್ಬೇಕು. ಈ ನಡುವೆ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ? ನಾವು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೆ ಸರ್. ಡ್ರೈವಿಂಗ್ ಕೆಲಸ ಎಲ್ಲಿ ಮಾಡ್ತಾ ಇದ್ರಿ? ಇಲ್ಲಿ SMS ಕ್ರಷರ್ ಅಂತ ಸರ್, ಇಲ್ಲಿ ಇಲ್ಲಿ ಹತ್ರದಲ್ಲಿ, ಹತ್ರದಲ್ಲಿ ಒಂದು 4 ಕಿಲೋಮೀಟರ್ ಹತ್ರದಲ್ಲಿ SMS ಕ್ರಷರ್ ಅಂತ ಸುರೇಶ್ ಅವ್ರದ್ದು, ಅಲ್ಲಿ ಮಾಡ್ಕೊಂಡಿದ್ದು. ಮತ್ತೆ ಇವಾಗ ಒಂದ್ ವರ್ಷದಲ್ಲಿ ನಮ್ಮಅಮ್ಮ ತೀರೋದ್ರು, ಆ ತೀರೋಗಿದ್ಕೋಸ್ಕರ ಮನೆಯಲ್ಲಿ ಕೆಲಸ ಮಾಡಕ್ ಜನ ಇರ್ಲಿಲ್ಲ ಅಂದ್ಬಿಟ್ಟು ಆ ಕೆಲಸ ಬಿಟ್ಬಿಟ್ಟು ಈಗ ಕೃಷಿ ಕಡೆ ಒಲವು ತೋರಿಸ್ಕೊಂಡಿದ್ದೀನಿ. ಈಗ ನೀವು ಕೆಲಸ ಮಾಡ್ತಿದ್ದಂತ ಟೈಮ್ ಅಲ್ಲಿ ನಿಮ್ ಮನೆಯವ್ರು ಒಬ್ರೆ ಕೃಷಿ ಎಲ್ಲ ನೋಡ್ತಾ ಇದ್ರ? ಹೌದೌದು, ಒಬ್ರೆ. ನಮ್ ತಂದೆಯವ್ರು ಹೆಲ್ಪ್ ಮಾಡ್ತಾರೆ, ಅವ್ರ ಜೊತೆಗೆ ನಮ್ಮ ಹೆಂಡತಿಯನ್ನು ಕೂಡ ಹೆಲ್ಪ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ. ಡ್ರೈವಿಂಗ್ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಹೇಗಿತ್ತು ಅಲ್ಲಿ ಅನುಭವಗಳು? ಅಲ್ಲಿ ಅಂತಂದ್ರೆ ಡ್ರೈವಿಂಗ್ ಅಲ್ಲಿ ಎಲ್ಲಾರ್ಗು ಗೊತ್ತಿರೋ ಹಾಗೆ ವೆಹಿಕಲ್ ಅಂತ ಅಂದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಗಳಿರ್ತವೆ. ಅಂದ್ರೆ ನಮ್ಗೆ ಯಾವ ತೊಂದ್ರೇನು ಆಗ್ಲಿಲ್ಲ, ಅಲ್ಲೂ ಚೆನ್ನಾಗ್ ನೋಡ್ಕೊಂಡಿದ್ರು ಅವರು ಕೂಡ, ಎಲ್ಲ ಒಳ್ಳೆ ಸಂಬಳ ಕೊಡೋರು, ಚೆನ್ನಾಗ್ ನೋಡ್ಕೊಂಡಿದ್ರು. ಅಂದ್ರೆ ಮನೆ ಕಡೆ ಕೃಷಿಗಾಗಿ ಸ್ವಲ್ಪ ಕೆಲಸ ಇದ್ ಮಾಡ್ಬೇಕಲ್ವಾ, ಹೆಂಡತಿ ಅಪ್ಪ ಇಬ್ಬರೇ ಕೆಲಸ ಮಾಡ್ತಾರಲ್ಲ, ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ಬಿಟ್ಟು ಇಲ್ಲೇ ಇವಾಗ ಹಸು ಸಾಕೊಂಡು ಇಲ್ಲೇ ಮನೆ ಹತ್ರನೇ ಇದ್ದೀನಿ. ಡ್ರೈವಿಂಗ್ ಕೆಲಸ ಮಾಡುವಾಗ ಇಡೀ ದೇಶ ಎಲ್ಲ ಸುತ್ತ ಅಂತ ಅವಕಾಶ ಸಿಕ್ಕಿತ್ತು ಅಂತ ಹೇಳಿದ್ರಿ, ಯಾವ್ಯಾವ ಭಾಗಕ್ಕೆ ಹೋಗಿದ್ರಿ? ಸರ್, ಮೇಘಾಲಯ, ಗೋವಾಟಿ, ಶ್ರೀನಗರ, ಶಿಮ್ಲಾ, ಗೋವಾ, ಕೇರಳ, ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ, ಗುಜರಾತ್ ಮತ್ತೆ ಇಲ್ಲಿ ಕೇರಳ ಸೈಡ್ ಫುಲ್ ಆಗಿದ್ದೀನಿ ಸರ್. ಏನಕ್ಕೆ ಹೋಗ್ತದ್ರಿ ಅಲ್ಲೆಲ್ಲ? ಎಲ್ಲ ಲೋಡ್ ಇರೋದು, ದ್ರಾಕ್ಷಿ ಲೋಡು, ದಾಳಿಂಬೆ ಲೋಡು, ಮತ್ತೆ ಎಕ್ಸ್ಟ್ರಾ ಬೇರೆ ಆಫೀಸ್ ಲೋಡ್ಗಳೆಲ್ಲ ಇರೋದು, ಅದನ್ನ ತಗೊಂಡು ಹೋಗ್ತಾ ಇದೆ. ಈಗ ನಾರ್ತ್ ಈಸ್ಟ್ಗೆಲ್ಲ ಹೋಗ್ತಿದ್ರಲ್ಲ ನೀವು, ಅಸ್ಸಾಂ ಆ ಕಡೆಗೆಲ್ಲ ಹೋಗ್ತಿದ್ರಲ್ಲ, ಎಷ್ಟು ದಿವಸ ಆಗ್ತಿತ್ತು ಡ್ರೈವ್ ಮಾಡ್ಕೊಂಡು ಹೋಗ್ಲಿಕ್ಕೆ? ಒಂದ್ಸರಿ ಹೋದ್ರೆ ಹೋಗಿ ಬರೋದಕ್ಕೆ ಒಂದು 16-17 ದಿವಸ ಆಗೋದು. ಹೋಗ್ ಬರೋಕೆ ಅರ್ಧ ತಿಂಗಳು ಹೆಚ್ಚು ಕಮ್ಮಿ ಹೋಗ್ಬಿಡೋದು ಅಂದ್ರೆ, ಈ ಕಡೆಯಿಂದ ಹೋಗಿದ್ದು ಒಂದು 4 ದಿವಸ ಹೋಗಿವ, ಮತ್ತೆ ಆ ಕಡೆಯಿಂದ ಲೋಡ್ ಸಿಗ್ಬೇಕಲ್ಲ ಆ ಕಡೆಯಿಂದ, ಮತ್ತೆ ಆ ಲೋಡ್ ಮಾಡೋವರೆಗೂ ಅಲ್ಲೇ ಇರ್ಬೇಕಾಗಿತ್ತು ಅವಾಗ. ಅವಾಗ ಲೋಡ್ ಮುಗು ತಗೊಂಡು ಬರೋವರೆಗೂ ಅಂತಂದ್ರೆ ಒಂದು ಅವಾಗಿನ ಇದ್ರಲ್ಲ ಒಂದು 15 ದಿನ ಆಗೋದು ಹೋಗಿ ಬರೋ ಅಷ್ಟರಲ್ಲಿ. ಈಗ ಅಷ್ಟು ದಿವಸ ಹೋಗ್ತಿದ್ರಲ್ಲ, ಹೋಗೋ ಮಧ್ಯದಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೆಂಗೆ? ಅವಾಗೆಲ್ಲ ಹೋಟ್ಲಲ್ಲೇ ಊಟ ಮಾಡ್ಕೊಳ್ಳೋದು. ನೀವೇನ್ ಮಾಡ್ಕೊಳ್ತಿರ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಟೈಮಿಂಗ್ಸ್ ಲೋಡ್ ಅಲ್ಲಿ ಅವೆಲ್ಲ ಮಾಡಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ ನಮ್ಗೆ. ಇಂದ ಒಂದ್ 3 ದಿವಸ ಟೈಮ್ ಕೊಡೋರಷ್ಟೇ, ಒಂದು 4 ರಾತ್ರಿ ಒಂದ್ 3 ಹಗಲು ಟೈಮಿಂಗ್ಸ್ ಕೊಡೋರು, ಅಷ್ಟಕ್ಕೆ ನಾವು ಅಲ್ಲಿ ರೀಚ್ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಊಟ ಮಾಡಕ್ಕಲ್ಲಿ ಟೈಮ್ ಸಿಗ್ತಾ ಇರ್ಲಿಲ್ಲ, ಆ ಸಿಕ್ಕಿದ ಟೈಮ್ ಅಲ್ಲಿ ಊಟ ಮಾಡ್ಕೊಂಡು ಹಂಗೆ ಮತ್ತೆ ಗಾಡಿ ಓಡಿಸ್ಕೊಂಡು ಇದು ಮಾಡಿ. ಇವಾಗ ಈ ಮುಖ ತೊಳಿಯಂತದ್ದು, ಪ್ರತಿ ದಿವಸ ಸ್ನಾನ ಮಾಡೋದೆಲ್ಲ ಎಲ್ಲಿ ಮಾಡ್ತಿದ್ರಿ? ಡಾಬಾಗಳಲ್ಲಿ ಮಾಡಿವ. ಡಾಬಾಗಳಲ್ಲಿ ವ್ಯವಸ್ಥೆ ಇರ್ತಾ ಇತ್ತು, ಅಲ್ಲೇ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೊರಡಿವಾಗ. ಈಗ ಹೊರ ರಾಜ್ಯಗಳಿಗೆಲ್ಲ ಹೋಗ್ತಿದ್ರಲ್ಲ, ಅಲ್ಲಿ ಅಡಿಗೆ ಮಾಡೋ ಅಂತ ವಿಧಾನನೇ ಬೇರೆ, ಅದೆಲ್ಲ ನಿಮಗೆ ಹೊಂದಾಣಿಕೆ ಆಗ್ತಿತ್ತ? ಒಂದೊಂದು ರಾಜ್ಯದಲ್ಲಿ ಅಡ್ಜಸ್ಟ್ ಆಗೋದು. ಈಗ ಅಸ್ಸಾಂ, ಮೇಘಾಲಯ ಕಡೆ ಅಡ್ಜಸ್ಟ್ ಆಗುತ್ತೆ, ಇನ್ ಬೇರೆ ಕಡೆ ಒಡಿಸ್ಸಾ ಮತ್ತೆ ಕೇರಳ ಸೈಡ್ ಎಲ್ಲ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತಾರಲ್ಲ, ಹಂಗಾಗಿ ಅದು ಊಟ ಅಡ್ಜಸ್ಟ್ ಆಗಲ್ಲ. ತಮಿಳ್ನಾಡು ಪರವಾಗಿಲ್ಲ, ಸ್ವಲ್ಪ ಅಲ್ಲಿ ಸ್ವಲ್ಪ ನಮ್ಮಂಗೆ ಇರುತ್ತೆ, ನಮ್ಮಂಗೆ ಇರುತ್ತೆ. ಅದಕ್ಕಿಂತ ಕರ್ನಾಟಕ ಟೇಸ್ಟ್ ಸಿಗ್ಬೇಕು ಅಂದ್ರೆ ಅಸ್ಸಾಂ ಒಂದೇ, ಅದ್ ಬಿಟ್ರೆ ನೆಲ್ಲೋ ಆ ಟೇಸ್ಟ್ ಈ ಕರ್ನಾಟಕ ಟೇಸ್ಟ್ ಎಲ್ಲ ಸಿಗಲ್ಲ. ಅಸ್ಸಾಂ ಅಲ್ಲೂ ನಮ್ಮಂಗೆ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ ಅಡಿಗೆ. ಏನೇನ್ ಸಿಗುತ್ತೆ ಅಲ್ಲಿ ಊಟ? ಅಲ್ಲಿ ಮಾಮೂಲಿ ಗೋಧಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ, ಮಾಮೂಲಿ ಮೆಣಸಿನಕಾಯಿದು ಚಟ್ನಿ ಸಿಗುತ್ತೆ, ಬರೀ ಚೆನ್ನಾಗಿರುತ್ತೆ. ರೈಸ್ ಎಲ್ಲ ನಮ್ ಸೇಮ್ ನಮ್ ಕಡೆ ತರನೇ. ಇಷ್ಟೆಲ್ಲ ಸುತ್ತಾಡಿದ್ರಲ್ಲ, ಏನೇನ್ ತಿಳ್ಕೊಂಡ್ರಿ ಮತ್ತೆ ಏನ್ ಅನಿಸ್ತು ನಿಮ್ಗೆ? ಅಂದ್ರೆ ನಾವ್ ಅಲ್ಲಿ ಹೋಗಿದ್ದಷ್ಟೇ, ನಮ್ಗೇನಿರುತ್ತೆ ಅಂತಂದ್ರೆ ನಾವಲ್ಲಿ ಒಂದ್ ಲೋಡ್ ಮಾಡ್ಕೊಂತ ಹೋದ್ರೆ ಪಾರ್ಟಿಗೆ ಹೋಗ್ಬೇಕಷ್ಟೇ, ಅಲ್ಲಿ ಹೋಗ್ಬೇಕು ಮತ್ತ ಆ ಕಡೆಯಿಂದ ಲೋಡ್ ಸಿಕ್ಕಿರು. ಅಲ್ಲಿ ಹೋಯ್ತು ಅಂತ ಅಂದ್ರೆ ಎಷ್ಟೊತ್ತಿಗೆ ನಾವ್ ಬೆಂಗಳೂರು ಹೋಗಿ ತಲುಪ್ತೀವಿ, ಕರ್ನಾಟಕಕ್ಕೆ ಬಂದ್ ಸೇರ್ಕತ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಇರ್ತಾ ಇತ್ತು ಅಲ್ಲಿ. ಅಂದ್ರೆ ಇವಾಗ ಎಲ್ಲ ಕೆಲಸ ಬಿಟ್ಮೇಲೆ ಮನೆ ಊಟ ಮನೆಯೆಲ್ಲ ಸ್ವಲ್ಪ ನೆಮ್ಮದಿ ಅನ್ನೋದಿದೆ. ಅಲ್ಲಿ ಹೊರಗಡೆ ಹೋದ್ರೆ ನೆಮ್ಮದಿ ಇಲ್ಲ, ಯಾವ ಟೈಮಲ್ಲಿ ಅನ್ನೋ ವೆಹಿಕಲ್ಗಳಲ್ಲಿ ಯಾವ ಟೈಮಿಂಗ್ಸ್ ಹೇಳಕ್ಕಾಗೋದಿಲ್ವಲ್ಲ ಅಲ್ಲಿ, ಹಂಗಾಗಿ ಒಂದು ಮನೆಯಲ್ಲಿ ಒಂದ್ ಸ್ವಲ್ಪ ನೆಮ್ಮದಿ ಆಗಿದ್ದೀವಿ. ಡ್ರೈವಿಂಗ್ ಎಲ್ಲಿ ಕಲ್ತ್ರಿ ಮತ್ತೆ ಯಾಕೆ ಕಲ್ತ್ರಿ? ಕಲಿಬೇಕು ಅಂತ ಆಸೆ ಇತ್ತು ಅವಾಗಿಂದ, ಅದಕ್ಕೋಸ್ಕರನೇ ಸ್ಕೂಲ್ ಬಿಟ್ಬಿಟ್ಟು ಡ್ರೈವಿಂಗ್ ಕೆಲಸ ಕಲ್ತಿದ್ದು. ಆಮೇಲೆ ಹೊರಗಡೆ ಇಲ್ಲಿ ಒಂದ್ ಸ್ವಲ್ಪ ದಿನ ಲಾರಿ ಓಡಿಸ್ಕೊಂಡಿದ್ದ ಕ್ಲೀನರ್ ಕೆಲಸ, ಒಂದ್ 3 ವರ್ಷ ಕ್ಲೀನರ್ ಕೆಲಸ ಮಾಡಿ ಆಮೇಲೆ ಟ್ರೈನಿಂಗ್ ಎಲ್ಲ ಆದ್ಮೇಲೆ ಡ್ರೈವಿಂಗ್ ಹತ್ತಿದ್ದು. ಆಮೇಲೆ ಇಲ್ಲಿ ಓನರ್ ಸ್ವಲ್ಪ ಇದು ತೀರ್ಕಂದ್ಮೇಲೆ ಅಲ್ಲಿಂದ ಬಿಟ್ಟು ಮಾಲೂರ್ಗೆ ಹೋಗ್ಬಿಟ್ಟೆ ನಾನು. ಮಾಲೂರಲ್ಲಿ ಅಲ್ಲಿ ಒಂದು 7 ವರ್ಷ ಕೆಲಸ ಮಾಡಿದೆ ಅಲ್ಲಿ, ಅಲ್ಲಿ ಪರವಾಗಿಲ್ಲ. ಆಮೇಲೆ ಕೃಷಿನೇ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಕೃಷಿನೇ ಮಾಡ್ಬೇಕು ಅಂತಂದ್ರೆ ಇವಾಗ ನಮ್ಮಅಮ್ಮ ತೀರ್ಕಂಡ್ರಲ್ಲ, ಆವಾಗ ಈಗ ನಮ್ಮಅಪ್ಪಗ ಇದಾಯ್ತು ಸ್ವಲ್ಪ ಏಜ್ ಆಯ್ತಲ್ವಾ, ಇವರಿಬ್ರ ಕೈಲ ಕೆಲಸ ಮಾಡಕ್ ಆಗೋದಿಲ್ಲ, ಹಂಗಾಗಿ ಅವ್ರ ಜೊತೆ ಸಪೋರ್ಟ್ ಆಗಿರೋಣ ಅನ್ಬಿಟ್ಟು ಕೃಷಿಗೆ ಬಂದಿದ್ದೆ. ನೀವು ಮದುವೆ ಆಗಿ ಬಂದಾಗ ವಸಂತ ಅವ್ರೆ, ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು, ಏನೇನು ಕೃಷಿ ಮಾಡ್ತಿದ್ರು ಮತ್ತೆ ಎಷ್ಟು ದನಕರುಗಳಿತ್ತು? ಅವಾಗ ಸ್ವಲ್ಪ ಕಡಿಮೆನೆ ಸರ್, ಒಂದ್ ನಾಟಿ ಹಸುಗಳು ಜಾಸ್ತಿ ಇದ್ದೀವಿ ಸರ್, ನಮ್ಮ ಮದ್ವೆ ಆದಾಗ ನಾಟಿ ಹಸುಗಳು ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ದಿನದ ಆದ್ಮೇಲೆ ತಗೊಂಡಿರೋ ಸರ್ HF ಜರ್ಸಿ ಹಸುಗಳೆಲ್ಲ. ಅವಾಗ ಭತ್ತ, ರಾಗಿ, ಜೋಳ ಇದೇ ತರ ಬೆಳೆಗಳು ಅವಾಗೂ ಬೆಳೀತಾ ಇದ್ರು ಸರ್ ನಮ್ಮ ಮದ್ವೆ. ತರಕಾರಿ ಜಾಸ್ತಿ, ತರಕಾರಿ ಅಂತೂ ಬೆಳೆದು ಜಾಸ್ತಿನೇ ಬೆಳೀತಾ ಇದ್ದಿದ್ದು. ಇವೆಲ್ಲ ತಗೊಂಡು ಹೊರಗಡೆ ಹೋಗಿ ಕೊಡ್ತಿದ್ದು, ಮತ್ತೆ ನಮ್ಗೆ ಬೆಳೆದಿದ್ ತರಕಾರಿ ಸರಿಯಾದ ಬೆಲೆ ಸಿಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲಾಸ್ಟ್ ಇತ್ತೀಚೆಗೆ ಅಂತೂ ಕೈ ಬಿಟ್ಬಿಟ್ಟು ನಾವ್ ಎಲ್ಲ ಬೆಳೆದಿರ್ವಿ. ಎಷ್ಟು ಬೆಳೆ ಬೆಳೆದಿದ್ರು ಅದಕ್ಕೆ ನಮ್ಗೆ ತಗೊಂಡೋಗಿ ಆಟೋಗ್ ಬಾಡಿಗೆ ಕೊಟ್ಟು ಎಷ್ಟೋ ದಿನ ಅಲ್ಲೇ ಸಂತೆಲೆ ಬಿಟ್ಬಿಟ್ ಬಂದವ್ರೆ ನಮ್ಮ ಮಾವ. ಅಷ್ಟು ರೈಟ್ ಸಿಗ್ತಿರ್ನಿಲ್ವಲ್ಲ, ಅವ್ರು ಹೋಗಿದ್ ಖರ್ಚು ಆಟೋ ಬಾಡಿಗೆನು ಮನೆಯಿಂದ ಕೊಟ್ಟಿದೀವಿ ಅಂತ ಆಗವಾಗ ಅಷ್ಟು ಇದು ರೈತರಿಗೆ ಸರಿಯಾದ ಬೆಲೆ ಸಿಗ್ತಿರ್ನಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಕೊರೋನಾ ಬಂದಾಗಂತೂ ಫುಲ್ ತರಕಾರಿ ಎಲ್ಲ ಬೆಳೆದಿದೀವಿ, ತಗೊಂಡೋಗರಿಲ್ಲ ಅದು ಬೆಳೆದಿರೋ ಬೆಳೆಗೆ. ಅವಾಗತ್ತಾಗಿ ಲಾಸ್ಟ್ ಬೇಡ ಬೆಳೆಯೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ನಮ್ಮೂರಲ್ಲೆಲ್ಲ, ಇಲ್ಲಿ ಈ ಊರಲ್ಲಿ ಅಂತೂ ಎಲ್ಲರೂ ಬೆಳಿತಾನೆ ತರಕಾರಿಗಳು ಜಾಸ್ತಿ. ಎಲ್ಲ ಒಂದೊಂದು ಟೈಮಲ್ಲಿ 4-5 ಆಟೋದಲ್ಲಿ ತರಕಾರಿನೇ ತಗೊಂಡು ಹೋಗೋರು. ಇವಾಗ ಬೆಳೆದಿದ್ ಬೆಳೆಗೆ ರೈತರಿಗೆ ಸರಿಯಾದ ಬೆಳೆ ಸಿಗೋದಿಲ್ಲ, ಬೇರೆ ಬೆಳೆಗಳನ್ನ ಬೆಳ್ಕೊಳ್ಳೋಣ ಅಂತ ಜಾಸ್ತಿ ಎಲ್ಲ ಜನಗಳು ಶುಂಠಿ, ಜೋಳ, ರಾಗಿ, ಭತ್ತ ಅವೆಲ್ಲ ಬೆಳೀತಾರೆ ಸರ್ ಜಾಸ್ತಿ. ಸಾಮಾನ್ಯವಾಗಿ ಗಂಡಂದಿರು ಹೊರಗಡೆ ಕೆಲಸ ಮಾಡ್ತಾ ಇದ್ರೆ ಹೆಣ್ಮಕ್ಳು ಕೂಡ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ. ಮದುವೆ ಆಗುವಾಗಲೇ ಸುಮಾರು ಜನ ಕಂಡೀಷನ್ ಹಾಕ್ಬಿಡ್ತಾರೆ, ಅರ್ಕಲ್ಗೂಡಲ್ಲ ಹಾಸನದಲ್ಲ ಮನೆ ಮಾಡೋದಾದ್ರೆ ಮದುವೆ ಮಾಡ್ಕೊಳ್ತೀನಿ ಇಲ್ಲ ಅಂತ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು. ನಿಮ್ಗೆ ಹಂಗೆ ಈಗ ನಿಮ್ಮ ಮನೆಯವರು ಹೆಂಗೋ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರು, ಇಡೀ ದೇಶ ಎಲ್ಲ ಸುತ್ತಾಡ್ತಾ ಇದ್ರು, ಹೊರಗಡೆ ಹೋಗಿರ್ಬೇಕು ಅಂತ ಹೇಳಿ ಅನಿಸ್ಲಿಲ್ವಾ? ಇಲ್ಲ ಸರ್, ನಂಗೆ ಹೊರಗಡೆ ಹೋಗಿ ಇರಕ್ಕೆ ಇಷ್ಟನೂ ಇಲ್ಲ, ನಂಗೆ ಹೋಗ್ಬೇಕು ಅಂತ ಅನಿಸ್ಲಿಲ್ಲ. ನನ್ಗೆ ಮನೇಲೇ ಇರ್ಬೇಕು ಅಂತಾನೆ ಅನ್ಸಿದ್ದು. ಅವ್ರು ಹೊರಗಡೆ ಇದ್ರು ನಾನು ಇಲ್ಲೇ ಇರ್ತಿದ್ದೆ ಅವ್ರ ಜೊತೆ. ಇಲ್ಲಿವರೆಗೂ ನಾವು ಹೊರಗಡೆ ಹೋಗ್ಬೇಕು ಅಂತ ಅವ್ರಿಗೆ ನಾನು ಹೇಳೂ ಇಲ್ಲ, ಅವ್ರು ನನ್ ಕೇಳೂ ಇಲ್ಲ, ನಾನು ಅವ್ರಿಗೆ ಹೇಳೂ ಇಲ್ಲ, ನಾವು ಹೋಗೋಣ ಹೊರಗಡೆ ಇರೋಣ ಅಂತ. ಹಳ್ಳಿ ಜೀವನನೇ ನನಗೆ ಇಷ್ಟ. ಇವಾಗೂ ಅಷ್ಟೇ, ನಾವು ಡೈರಿ ಮಾಡ್ಕೊಂಡ್ ಮೇಲೆ ಮೈಸೂರಿಗೆ ಟ್ರೈನಿಂಗ್ ಕಳಿಸ್ತಾ ಇರ್ತಾರೆ. ನಾನು ಸರ್ ಹಂಗಳ ಅಲ್ಲಿ ಹೊರಗಡೆ ಅಲ್ಲೆಲ್ಲ ಇಷ್ಟ ಆಗೋದಿಲ್ಲ ಅನ್ಕೊಂಡು ನಾನು ಹೋಗೋದಿಲ್ಲ ಅಂದ್ರು ಫೋರ್ಸ್ ಮಾಡಿ ಹೋಗಿ ತಿಳ್ಕೊಬೇಕು, ತಿಳ್ಕೊಳ್ಬೇಕಾದ್ರೆ ವಿಷಯಗಳು ಜಾಸ್ತಿ ಇರ್ತವೆ, ತಿಳ್ಕೊಬೇಕು ಅಂತ ಇರ್ತಾರೆ. ಹಂಗಾಗಿ ನನ್ನ ಮದ್ವೆ ಆದ ಮೇಲೆ ನಾನು ಹಾಸನ್ ನೋಡಿರೋದು, ನಮ್ಮ ಡಿಸ್ಟಿಕ್ನು ಕೂಡ ನಾನು ನೋಡಿತ್ತಿಲ್ಲ. ಹಂಗೆ ನಮ್ಗೆ ಹೊರಗಡೆ ಪ್ರಪಂಚದ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ನಾವು ಹೊರಗಡೆ ಪ್ರಪಂಚ ತಿಳ್ಕೊಂಡಿದ್ವು ಅಂದ್ರೆ, ನಾವು ಸ್ವಲ್ಪ ಹೊರಗಡೆ ಹೋಗಿ ಯಾವ ತರ ಜನಗಳು ಇದ್ದಾರೆ ಅನ್ನೋದನ್ನ ಒಂದು 4-5 ವರ್ಷದಿಂದ ತಿಳ್ಕೊಂಡಿರೋದು ಸರ್. ನಾನು ಹೊರಗಡೆ ಜನಗಳು ಹೊರಗಡೆ ಹೋಗಿದ್ರೆ ಯಾವ ತರ ಇರ್ಬೇಕು, ಅವ್ರು ಯಾವ ತರ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅನ್ನೋದೆಲ್ಲ ನಾನು ತಿಳ್ಕೊಂಡಿದ್ದೀನಿ ಸರ್ ಇವಾಗ ಇತ್ತೀಚೆಗೆ. ಈಗ ನಿಮ್ಮ ಊರಿಗೆ ಮಾರ್ಗೋಡ್ನಳ್ಳಿಗೆ ಸರಿಯಾಗಿ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿಗೆ ಬರುವಾಗ ನಮ್ಗೆ ಅದರ ಅರಿವಾಯ್ತು, ಬಹಳ ಕಷ್ಟಪಟ್ಟು ಬಂದ್ವಿ ರಸ್ತೆ ಇಲ್ಲದ ಕಾರಣಕ್ಕೆ. ಇಲ್ಲೇ ಆದ್ರೂ ಕೂಡ ಯಾಕೆ ಇಷ್ಟ ಆಗುತ್ತೆ ಈ ಊರು ನಿಮ್ಗೆ? ಹಿಂದೆ ಇರೋರು ಹೇಳೋದ್ಕಿಂತ ಇವಾಗ ಎಷ್ಟೋ ಬೆಟರ್ ಅಲ್ವಾ, ಎಲ್ಲ ಚೆನ್ನಾಗಿ ಅನುಕೂಲವಾಗೈತೆ ಅನ್ನೋದನ್ನ ಇನ್ನೂ ಅನುಕೂಲ ನಾವು ಮಾಡ್ಬೇಕು. ನಾನು ಮದ್ವೆದಾಗ ಹಿಂಗಿರ್ಲಿಲ್ಲ, ಫುಲ್ಲು ಎಲ್ಲ ಗುಂಡಿ ರೋಡು. ಬರೋಕೆ ಗೊತ್ತಾಗಿ ನಮ್ಗೆ ಎಷ್ಟೋ ಜನ ರಿಲೇಷನ್ ಬಂದವರೆಲ್ಲ ಮುಂದೆ ಹೋಗೋದು, ಆ ಕಡೆ ಎಲ್ಲ ಹೋಗೋದು, ಹಂಗೆಲ್ಲ ಮಾಡೋರು. ಇತ್ತೀಚೆಗೆ ನಾವು MLA ಫೋರ್ಸ್ ಮಾಡಿ ನಾವು ಎಷ್ಟೋ ದಿನ ಅವ್ರು ಎಲ್ಲಿ ಇದ್ರೆ ಅಂದ್ರೆ ಎಲ್ಲೂ ಬಿಟ್ಟಿಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ಸರ್ ನಮ್ಗೆ ಆಗ್ಲೇಬೇಕು, ನೀವು ಮಾಡ್ಕೊಡ್ಲೇಬೇಕು ಅಂತ ಹೋಗಿ ರಿಕ್ವೆಸ್ಟ್ ಮಾಡೋದು ಸ್ವಲ್ಪ ಮಾಡಿರೋದು. ಕುಡಿಯೋ ನೀರಿಗಾಗಿರ್ಬೋದು, ರೋಡಿಗಾಗಿರ್ಬೋದು, ಇವಾಗೂ ಎಲ್ಲಿ ಸಿಕ್ಕಿದ್ರು ಕೇಳ್ತೀವಿ ಸರ್ ನಮ್ಮ ಊರಿಗೆ ರೋಡ್ ಇಲ್ಲ ಸರ್ ಮಾಡ್ಕೊಡಿ ಸರ್ ಅಂತ. ಇಷ್ಟಾರ ಮಾಡ್ಕೊಟ್ಟಾರಲ್ಲ ಅನ್ನೋದು ಖುಷಿ. ಅಂದ್ರೆ ಮಾರ್ಗೋಡ್ನಳ್ಳಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸರ್ ಸರಿಯಾಗಿ. ಮಾರ್ಗೋಡ್ನಳ್ಳಿ ಅಂತ ಅಂದ್ರೆ ಎಲ್ಲೈತೆ ಅದು ಅಂತ ಕೇಳೋರು. ಇವಾಗ ಮಾರ್ಗೋಡ್ನಳ್ಳಿನ ನಮ್ಗೂ ಗೊತ್ತು, ಹಂಗೈತೆ, ಅದು ಒಂದ್ ಸ್ವಲ್ಪ ಇಂಪ್ರೂವ್ ಆಗೈತೆ ಈಗ ಊರು ಅಂತ ಹೇಳ್ತಾರೆ ಸರ್ ನಮ್ಗೆ. ಸುಮಾರು 6 ಎಕರೆ ಜಮೀನ್ ಇದೆ, 6 ಎಕರೆ ಜಮೀನಲ್ಲಿ ಏನೇನು ಬೆಳ್ಕೊಳ್ತೀರಿ? ನಮ್ಗೆ ಅಂದ್ರೆ ತರಕಾರಿಗಳು ಬೆಳ್ಕೊತೀವಿ, ಜೋಳ, ರಾಗಿ, ಭತ್ತ. 1 ಎಕರೆ ಅಡಿಕೆ ತೋಟ ಐತೆ, 200 ತೆಂಗಿನ ಮರ ಐತೆ, ಮಾವಿನ ಮರ ಐತೆ, ಹಳಸು. ಹಾಲು ಜಾಸ್ತಿ ಆಗೋದ್ರಿಂದ ನಾವು ಹಸುಕೋಳಿ ಮೇವನ್ನ ಜಾಸ್ತಿ ಮಾಡ್ಕೋತೀವಿ ಸರ್. ಭತ್ತದಿಂದ ಒಣ ಮೇವು ಇರುತ್ತೆ, ಹಸಿ ಮೇವು ಆಗಿ ಜೋಳ, ಅವಕ್ಕೆ ನೇಪಿಯರು, ರಾಗಿ, ಮೆಕ್ಕೆಜೋಳ ಜಾಸ್ತಿ ಬೆಳ್ಕೋತೀವಿ ಸರ್ ಹಸುಕೋಳಿಗೋಸ್ಕರ. ಭತ್ತ ರಾಗಿ ಎಷ್ಟು ಬೆಳ್ಕೊಳ್ತೀರಿ? ಒಂದ 45-50 ಚೀಲ ಆಗುತ್ತೆ ಸರ್. ಭತ್ತ ರಾಗಿ ನಿಮ್ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ತೀರಿ, ಮಾರಾಟನು ಮಾಡ್ತೀರಾ? ನೋಡ್ಕತೀವಿ ಸರ್ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ. ನಮ್ಗೆ ಈ ವರ್ಷಕ್ಕೆ ಆಗುತ್ತೆ, ಮುಂದಿನ ಬೆಳೆ ಬರುತ್ತೆ ಅನ್ನೋ ಗ್ಯಾರಂಟಿ ಬೇಕಲ್ವಾ, ಆಗುತ್ತೆ ಮುಂದೆ ಅನ್ನೋದಾದ್ರೆ ನಮ್ಗೆ ಏನಕರ ಯೂಸ್ ಆಗೋ ಟೈಮಲ್ಲಿ ಮಾರ್ಕತೀವಿ, ಇಲ್ಲ ಅಂದ್ರೆ ನಮಗೆ ಬೇಕಾದಷ್ಟು ಬೆಳ್ಕೊಂಡಿದ್ರೆ ಅಷ್ಟು ಇಟ್ಕತೀವಿ ಸರ್ ನಾವು. ಜೋಳ ಎಷ್ಟು ಎಕರೆಗೆ ಹಾಕ್ತೀರಾ ವರದರಾಜ್ ಅವರು ಪ್ರತಿ ವರ್ಷ? ನಾನು 3 ಎಕರೆಗೆ ಹಾಕ್ತೀವಿ ಸರ್. 3 ಎಕರೆಗೆ ಹಾಕೊಳ್ತೀರಾ? ಜೋಳ ಏನು ಬಹಳ ಸುಲಭದ ಬೆಳೆ ಅಂತ ಹಾಕತ್ತೀರಾ ಏನು? ಇಲ್ಲ, ಒಂದು ದನಗಳಿಗೆ ಬೇಕು, ಮೇವಾಗ್ಬೇಕು, ಅದು ಹೆಚ್ಚಾಗಿ ಉಳಿದಿದ್ದನ್ನ ನಾವು ಮಾರಾಟ ಮಾಡಕ್ ಇಟ್ಕೋತೀವಿ. ಈಗ ಹಸು ಸಾಕಾಣಿಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಅವ್ ನಮ್ ತಂದೆಯವ್ರ ಕಾಲದಿಂದಲೂ ಮಾಡ್ತಾ ಇದ್ರು, ಇವಾಗ ಜಾಸ್ತಿ ಮಾಡಾಕಿಡ್ದು ನಾವು ಈಗ ಒಂದು 4 ವರ್ಷದಿಂದ ಜಾಸ್ತಿ ಮಾಡಿ ಮಾಡ್ಕೊಂಡಿದ್ರಿ. ಈಗ ಎಷ್ಟು ಹಾಲು ಹಾಕ್ತೀರಿ ಪ್ರತಿ ದಿವಸ? ಒಂದ್ ದಿನಕ್ಕೆ 70-75 ಲೀಟರ್ ಆಗುತ್ತೆ ಸರ್. 70-75 ಲೀಟರ್ ಪ್ರತಿ ದಿವಸನು ಹಾಕ್ತಿದ್ರೆ? ಬೆಳಗ್ಗೆ ಸಂಜೆ ಎರಡು ಸೇರಿ ದಿವಸ ಒಂದು 70 ಲೀಟರ್ ಹಾಲು ಹಾಕ್ತೀರಾ? KMF ಗೆ ಹಾಕ್ತೀರಾ ಅಲ್ವಾ? ಹೌದು, KMF ಗೆ ಹಾಕ್ತೀವಿ. ನಮ್ದೇ ಸ್ವಂತ, ನಾವು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಮಗೆ ಡೈರಿ ಮಾಡ್ಕೊಟ್ಟಿದ್ದಾರೆ, ಅದರಿಂದ ನಮ್ಮ ಡೈರಿಗೆ ನಾವು ಹಾಕಿದ್ರೆ ನಮಗೆ ಉಳಿತಾಯ ಅಲ್ವಾ, ಅದಕ್ಕಾಗಿ ನಾವು ನಮ್ಮ ಡೈರಿಗೆ ಹಾಕೋದು, KMF ಗೆ ಹಾಕ್ತೀವಿ ನಾವು. ಮೊದಲು ಎಲ್ಲಿಗೆ ಹೋಗ್ಬೇಕಾಯ್ತು ಡೈರಿಗೆ? ಮೊದಲು ಇಲ್ಲಿಂದ ಒಂದ್ 3 ಕಿಲೋಮೀಟರ್ ಹೆಗ್ಗತ್ತೋರು ಅಂತ, ಮತ್ತೆ ಇನ್ನೊಂದು 1-2 ಕಿಲೋಮೀಟರ್ ಪೆಮ್ನಳ್ಳಿ ಅಂತ, ಇನ್ನೊಂದು 3 ಕಿಲೋಮೀಟರ್ ಇಲ್ಲಿ ಚಿಕ್ಕಬೆಮ್ಮತ್ತಿ ಅಂತ. ಮೂರುವರೆಗೂ ಹೊತ್ಕೊಂಡು ಹೋಗ್ತಾ ಇರ್ಲಿಲ್ಲ, ಅದಕ್ಕೆ ವೆಹಿಕಲ್ಗಳು ಬೇಕಾಗಿತ್ತು. ವೆಹಿಕಲ್ಗಳು ಓಡಾಡ್ಬೇಕು ಅಂತಂದ್ರೆ ರೋಡ್ ಚೆನ್ನಾಗಿರ್ಬೇಕಾಗಿತ್ತು. ರೋಡ್ ಚೆನ್ನಾಗಿಲ್ದೆ ಇರ್ಬೇಕಾದ್ರೆ ಹೊತ್ಕೊಂಡೆ ಹೋಗ್ಬೇಕಲ್ವಾ, ಹಾಗೆ ಎಷ್ಟೋ ಜನ ಎತ್ತಾಕಂದ್ ಬಿದ್ದು ಎಲ್ಲ ಪ್ರಾಬ್ಲಮ್ ಆಗಿದೆ. ಇವಾಗ ನಮ್ಮೂರಿನಲ್ಲೇ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಕೆಲ ಮಾಡ್ತಾ ಇದಾರೆ, ಎಲ್ಲ ಗ್ರಾಮಸ್ಥರೆಲ್ಲ ಸಪೋರ್ಟ್ ಮಾಡ್ತಾವ್ರೆ ನಮಗೆ. ಏನ್ ರಸ್ತೆ ಇಲ್ಲ ಅನ್ನೋ ಕಾರಣಕ್ಕೆ ಬಿಡ್ತಾ ಇದ್ರ ಏನು? ಹೌದೌದು, ರಸ್ತೆ ಇಲ್ಲ. ಇವಾಗ ನೀವು ನೋಡಿದ್ರಲ್ಲ, ನೋಡಿದ ಅದೇ ತರ ಇವಾಗ ಅಷ್ಟ ಸ್ವಲ್ಪ ಪರವಾಗಿಲ್ಲ, ಅವಾಗೆಲ್ಲ ಲಾರಿಗಳೆಲ್ಲ ಓಡಾಡಿ ಗುಂಡಿಗಳೆಲ್ಲ ಒಂದ್ ಮಂಡ್ಯದ ಗುಂಡಿ ಬಿದ್ದಿತ್ತು, ಇವಾಗ ಉತ್ತಮವಾಗಿದೆ ಸರ್. ದನಕರಗಳದ್ದೆಲ್ಲ ನಿಮ್ದೇ ಜವಾಬ್ದಾರಿನ ಹೆಂಗೆ ವಸಂತ ಅವ್ರೆ? ಇಬ್ರು ನೋಡ್ಕತೀವಿ ಸರ್ ನಾವು, ನಾವಿಬ್ರು ಮಾವ, 3 ಜನ ನೋಡ್ಕತೀವಿ ಸರ್. ಏನೇನ್ ಕೆಲಸ ಇರುತ್ತೆ ಬೆಳಗ್ಗಿಂದ, ಏನೇನ್ ಮಾಡ್ತೀರಾ ಹೇಳಿ? ಬೆಳಗ್ಗೆ ಎದ್ದ ತಕ್ಷಣ ನಮಗ್ ಫಸ್ಟ್ ಕೆಲ್ಸ ಹಸ್ಕೊಳು, ಸಗಣಿ ಎಲ್ಲ ತೆಗ್ದು ಹಾಲು ಕರೆದು ಹಾಲು ತಗೊಂಡ್ 6 ಗಂಟೆಗೆ ಡೈರಿ ಹತ್ರ ಹೋಗ್ಬೇಕು. ಡೈರಿ ಹತ್ರ ಹೋಗಿ ಹಾಲೆಲ್ಲ ಕಲೆಕ್ಷನ್ ಮಾಡಿ ಕ್ಯಾನ್ ಎಲ್ಲ ಗಾಡಿಗೆ ಹಾಕಿ ಕ್ಯಾನ್ ತೊಳೆದ್ಬಿಟ್ಟು ನಾವು ಕ್ಲೋಸ್ ಮಾಡ್ಕೊಂಡ್ ಬರೋದು ಸರ್. 7:30 ಆಗುತ್ತೆ ಮನೆಗೆ ಬರೋಷ್ಟೊಳಗೆ. ಮನೆಗೆ ಬಂದಿಂದ ಮನೆ ಕೆಲಸಗಳಿರುತ್ತಲ್ಲ, ಪ್ರತಿನಿಧಿ ಅಂತ ಮಕ್ಳು ತಿಂಡಿ ಮಾಡೋದು, ಕಾಫಿ ಮಾಡ್ಕೊಡೋದು, ಹಾಲು ಕಾಯಿಸ್ಕೊಡೋದು ಮಕ್ಳಿಗೆ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆಮೇಲೆ ನಾವು ಮಕ್ಳಿಗೆ ತಿಂಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಹಸ್ಕೊಳ್ಳಿ ಮೇವು ಕುಯ್ಯಕ್ ಹೋಯ್ತೀವಿ ಸರ್. ಮೇವು ಕುಯ್ಕೊಂಡು ಮನೆಗೆ ತಗೊಂಡ್ ಬಂದು ಅವ್ನ ಇಲ್ಲೇ ಮಿಷನ್ ಅಲ್ಲಿ ಕಟ್ ಮಾಡ್ಬಿಟ್ಟು ಹಾಕ್ ಹಸ್ಕೊಳಿಗೆ, ಇಲ್ಲೇ ಹಸ್ಕೊಳಿಗೆ ಕೊಟ್ಕೆಲ್ ಕಟ್ ಹಾಕ್ಬಿಟ್ಟು ಹಸ್ಕೊಳಿ ಮೇವ್ ಹಾಕಿ ಹಸ್ಕೊಳಗೆ ನಾವು ಮೈಯೆಲ್ಲ ತೊಳೆದು ಸಗಣಿ ಎಲ್ಲ ತಕೊಂಡು ಮನೆ ಹತ್ರನೇ ಇರ್ಬೇಕು ಸರ್. ನಾವು ಹೊರಗಡೆ ಎಲ್ಲೂ ಹೋಗೋದೇ ಇಲ್ಲ, ಹೋಗೋದೇ ಬಿಟ್ಬಿಟ್ಟಿದೀವಿ. ಯಾರ ರಿಲೇಷನ್ ಮನೆಗೂ ಇಲ್ಲ, ನೆಂಟರ ಮನೆಗೂ ಇಲ್ಲ, ಮನೆ ಮನೆಯಲ್ಲಿ ಇಬ್ರು ಇಲ್ಲ ಅಂದ್ರು ನಮ್ಮ ಮಾವ ನೋಡ್ಕೋತಾರೆ. ಅಂದ್ರೆ ನಾವು ಟೈಮಿಂಗ್ 4 ಗಂಟೆಗೆ ಎಲ್ಲೇ ಇದ್ರು, ಯಾವ ಕಷ್ಟಕ್ಕೆ ಹೋಗಿರ್ಲಿ ಸುಖಕ್ಕೆ ಹೋಗಿರ್ಲಿ 4 ಗಂಟೆಗೆ ನಾವು ಮನೇಲಿ ಇರ್ಲೇಬೇಕು, ಹಾಲು ಕರಿಬೇಕಲ್ವಾ. ಹಾಲು ಕರ್ಕೊಂಡು ನಾವು ಡೈರಿಗೆ ಹೋಗ್ಲೇಬೇಕು. ನಾವು ಹಾಲು ಕರೆಯೋದು ಮಿಸ್ ಆದ್ರೂ ನಾವು ಡೈರಿಗೆ ಹಾಲು ಕಲೆಕ್ಷನ್ ಮಾಡಕ್ಕಾದ್ರೂ ನಾವು ಹೋಗ್ಲೇಬೇಕಲ್ವಾ. ಅದಕ್ಕೋಸ್ಕರ ನಾವು ಹಸ್ಕೊಳ್ಳೋ ಮನೆ ಬಿಟ್ಟು ನಾವು ಎಲ್ಲೂ ಜಾಸ್ತಿ ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಏನಾರ ಕೆಲಸ ಇದ್ರೆ ಮಾತ್ರ ಹೋಗ್ಬಿಟ್ಟು ನಮ್ ಕೆಲಸ ಮುಗಿಸ್ಕೊಂಡು ನಾವು ಬರ್ತೀವಿ ಸರ್. ಈಗ ಹಸುಗಳಿಗೆ ಮೇವಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಿ? ಅದೇ ಮೆಕ್ಕೆಜೋಳನ ಹಾಕಿದೀವಿ ಸೈಲೇಜ್ ಮಾಡ್ಬಿಟ್ಟು, ಅದಕ್ಕೆ ಗೋದ್ಲಿಕ್ಕೆ ಹಾಕಿದ್ರೆ ಅದನ್ನು ನೀಟಾಗಿ ತಿನ್ನುತ್ತೆ. ಹೊರಗಡೆ ಹಾಕಿದ್ರೆ ಎಲ್ಲ ಓಡಾಡ್ಕೊಂಡ್ ತುಣಿದು ವೇಸ್ಟ್ ಮಾಡುತ್ತೆ ಅಂತ ಒಳಗಡೆ ಕಟ್ ಹಾಕ್ಬಿಟ್ಟು ಗೋದ್ಲಿಕ್ಕೆ ಒಳಗಡೆ ಹಾಕ್ತೀವಿ ಸರ್. ತಿಂಡಿ ಅದಕ್ಕೆ ಅದಕ್ಕೆ ನಾವು KMF ಎಂದು ನಂದಿನಿ ಗೋಲ್ಡ್ ಅದನ್ನ ಹಾಕ್ತೀವಿ ಸರ್. ಫೀಡ್ಸ್ ಅದನ್ನ ತಿಂಗಳ ತಿಂಗಳ ಇಷ್ಟು ಅಂತ ಹೇಳಿ ಖರೀದಿ ಮಾಡಿ ನಮ್ಗೆ ಡೈರಿಗೆ ತಿಂಗಳಿಗೆ ಇಷ್ಟು ನಾವು ಹೇಳ್ತೀವಿ ಸರ್, ತಿಂಗಳಿಗೆ ಇಷ್ಟು ಬೇಕು ಅಂತ ಅಷ್ಟನ್ನು ಕೊಡ್ತಾರೆ ಡೈರಿಗೆ. ಡೈರಿಲಿ ನಾವು ಬಂದಾಗ ತಗೊಂಡ್ ಬಂದು ನಮ್ಗೆ ಸ್ಕೂಲಿಗೆ ಖಾಲಿ ಆದಂಗೆ ಹೋಗಿ ಡೈರಿಯಲ್ಲಿ ತಗೊಂಡ್ಬಂದು. ಮಗನ ಹೆಸರು ಚೇತನ್ ಗೌಡ, ಅವನು 5ನೇ ಕ್ಲಾಸ್ ಓದ್ತಿರೋದು, ಮಗಳು ಜನ್ಯಶ್ರೀ ಅವಳು 3ನೇ ಕ್ಲಾಸ್ ಓದ್ತಿರೋದು. ಯಾವ ಶಾಲೆ ಕಳಿಸ್ತೀರ ಅವ್ರನ್ನ? ನಮ್ದೇ ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ, ಅದೇ ಸ್ಕೂಲಿಗೆ ಹೋಗ್ತಾ ಇದಾರೆ ಸರ್ ಇಬ್ರು. ಗೌರ್ಮೆಂಟ್ ಶಾಲೆ ಚೆನ್ನಾಗಿರೋದಿಲ್ಲ ಅಂತ ತುಂಬಾ ಜನ ಹೇಳ್ತಾರಲ್ಲ. ಇಲ್ಲ ಸರ್, ನಾವು ಓದಿರೋದು ಗೌರ್ಮೆಂಟ್ ಸ್ಕೂಲ್ ಇಂದಾನೆ, ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದ್ಬೇಕು. ಈಗ ತುಂಬಾ ಕಡೆ ನಾವು ನ್ಯೂಸ್ ಗಳೆಲ್ಲ ನೋಡಿದಾಗ ಜಾಸ್ತಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋ ಮಕ್ಕಳಿಗೆ ಅವರಿಗೆ ತುಂಬಾ ಏನೇನೋ ಒಳ್ಳೊಳ್ಳೆ ಎಜುಕೇಶನ್ ಮಾಡಿ ಒಳ್ಳೊಳ್ಳೆ ಕೆಲಸ ತಗೊಂಡಿದ್ದಾರೆ. ನಮ್ಮ ಮಕ್ಕಳು ಹೊರಗಡೆ ಓದೋದ್ ಬೇಡ, ನಮ್ ಜೊತೆನೆ ಇರ್ಲಿ. ಅವ್ರಿಗೂ ಹೊರಗಡೆ ಹಳ್ಳಿ ಕಡೆ ಬೆಳೆ, ಕೃಷಿ ಬಗ್ಗೆ ಅವರಿಗೂ ಸ್ವಲ್ಪ ಆಸಕ್ತಿ ಬರ್ಲಿ, ಸಿಟಿ ಪ್ರಪಂಚಕ್ಕಿಂತ ಹಳ್ಳಿ ಪ್ರಪಂಚದ ಬಗ್ಗೆ ಜ್ಞಾನ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ, ಹಳ್ಳಿಗೆಲ್ಲೇ ಇರ್ಲಿ, ಹಳ್ಳಿಲಿ ಯಾವ ತರ ಇರ್ಬೇಕು, ಸಂಸ್ಕೃತಿ ಬಗ್ಗೆ ಎಲ್ಲ ಅವ್ರಿಗೆ ಜ್ಞಾನ ಬರ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿಸ್ತೀರ ಸರ್. ಎಲ್ಲಿವರೆಗೂ ಶಾಲೆ ಇಲ್ಲಿ ನಿಮ್ಗೆ ಸರ್? ಇಲ್ಲಿ 1ನೇ ಕ್ಲಾಸ್ಇಂದ 5ನೇ ಕ್ಲಾಸ್ ತನಕ ಇದೆ ಸರ್. 5ನೇ ಕ್ಲಾಸ್ಇಂದ ಮುಂದಕ್ಕೆ ಓದ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ಅಂದ್ರೆ ಚಿಕ್ಕಬೇಮತ್ತಿಗೆ ಹೋಗ್ಬೇಕು ಸರ್. ಈಗ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಿ? ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ, ಅದೇ ಸ್ಕೂಲ್ ಅಲ್ಲಿ ಓದಿಸ್ತೀವಿ ಸರ್. ಈಗ ಇಲ್ಲಿ ಚೆನ್ನಾಗಿ ಪಾಠ ಎಲ್ಲ ಹೇಳ್ಕೊಡ್ತಾರ ಮಕ್ಕಳು? ಚೆನ್ನಾಗಿ ಓದ್ತಿದಾರ? ಚೆನ್ನಾಗಿ ಓದ್ತಾ ಇದಾರೆ ಸರ್. ಈಗ ಎಷ್ಟೋ ಗಾರ್ಮೆಂಟ್ ಅಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇರೋ ಮಕ್ಕಳು ಚೆನ್ನಾಗಿ ಇದೆ, ವಿದ್ಯೆ ಯಾವ್ದೇ ಕೇಳಿದ್ರು ಫುಲ್ ನಾಲೆಡ್ ಚೆನ್ನಾಗಿದೆ, ಚೆನ್ನಾಗಿ ಓದ್ತಾರೆ ಅನ್ನೋದು ನಮ್ಗೆ ನಂಬಿಕೆ, ಆದ್ರೂ ಚೆನ್ನಾಗಿ ಓದ್ತಾರೆ ಸರ್ ಎಲ್ರು. ಖಾಸಗಿ ಶಾಲೆಗೂ ಇಲ್ಲಿಂದ ಮಕ್ಕಳು ಹೋಗ್ತಾರೆ? ನಿಮ್ಮೂರಿಂದ? ನಮ್ಮೂರಿಂದ ಹೋಗಲ್ಲ ಸರ್. ಎಲ್ಲ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಮುಂಚೆ ಎಲ್ಲ ಹೋಗ್ತಾ ಇದ್ರು, ಇತ್ತೀಚೆಗೆ ಹೋಗೋದಿಲ್ಲ ಸರ್. ಅಂದ್ರೆ ಹೋಗ್ಬೇಕು ಅಂದ್ರೆ ಇಲ್ಲಿ ರೋಡಿನ ವ್ಯವಸ್ಥೆ ಇಲ್ವಲ್ಲ, ಕರೆಕ್ಟ್ ಆಗಿ ಚೆನ್ನಾಗಿಲ್ಲ ಅನ್ನೋದು ಅವರು ಬರಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಚಿಕ್ಕ ಮತ್ತಿಗೆ ಬನ್ನಿ ಕರ್ಕೊಂಡು ಮಕ್ಕಳನ್ನ ಅಂತಾರೆ. ಅದೇ ಟೈಮಿಂಗ್ಸ್ ನಾವು ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ಓದಿಸೋಕೆಲ್ಲ ಹಿಂಸೆ ಆಯ್ತದಲ್ವಾ. ನಂದೆ ಎಷ್ಟೋ ಜನ ಮೊದ್ಲೆಲ್ಲ ಹೊರಗಡೆನೆ ಓದಿಸ್ತಿದ್ರು, ಊರಲ್ಲಿರೋ ಗೌರ್ಮೆಂಟ್ ಸ್ಕೂಲ್ ಮುಚ್ಚೋಗ್ಬಾರ್ದಲ್ವಾ, ಮುಚ್ಚೋದ್ರೆ ಮತ್ತೆ ಅದನ್ನ ಬರೋಕೆ ಕಷ್ಟಪಟ್ಟು ತಂದವ್ರೆ ಅವಾಗ ಅದನ್ನ ಮತ್ತೆ ಶಾಶ್ವತ ಉಳಿಸ್ಕೋಗ್ಬೇಕು ಅಂದ್ರೆ ನಮ್ಮ ಮಕ್ಕಳು ನಮ್ಮೂರಲ್ಲೇ ಓದ್ಬೇಕು ಅನ್ನೋ ಉದ್ದೇಶದಿಂದ ಹೊರಗಡೆ ಓದ್ತಾ ಇರೋ ಮಕ್ಕಳನ್ನು ಕರ್ಕೊಂಬಂದು ಇಲ್ಲಿಗೆ ಸೇರಿಸಿ ಓದಿಸ್ತಾ ಇದೆ, ಓದಿಸಕ್ಕೆ ವ್ಯವಸ್ಥೆ ಮಾಡಿದೀವಿ. ಊರಲ್ಲೆಲ್ಲ ಹೇಳಿ ಓದಿಸಕ್ಕೆ ವ್ಯವಸ್ಥೆ ಮಾಡ್ಯಾವ್ರೆ ಸರ್. ಯಾವ್ರಿಂದ ಬರ್ತಾರೆ ನಿಮ್ಮ ಊರಿಗೆ? ಹೊರಗಡೆ ಅಂದ್ರೆ ಈಗ ಓದ್ಸಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ಮನೇಲಿ ಬಿಡೋದು, ಅಕ್ಕ ತಂಗಿಯವ್ರ ಮನೇಲಿ ಬಿಡೋದು ಮಾಡ್ತಾರಲ್ವಾ, ಅವ್ರಿಗೆಲ್ಲ ಹಂಗೆಲ್ಲ ಬಿಡ್ಬೇಡಿ, ನಮ್ಮೂರ್ ಸ್ಕೂಲ್ ಇಲ್ವಾ, ನಮ್ಮೂರ್ ಸ್ಕೂಲ್ ಅಲ್ಲಿ ಓದಿಸ್ಬೇಕು ಅಂತ ಊರಲ್ಲೆಲ್ಲ ಫೋರ್ಸ್ ಮಾಡಿ ಅವರೆಲ್ಲ ಕರ್ಕೊಂಡ್ ಬಂದು ಇಲ್ಲೇ ಓದಿಸ್ತಾವ್ರೆ ಸರ್. ಇಲ್ಲೇ ಓದಿ ಅವ್ರಿವಾಗ ಚಿಕ್ಕ ಮತ್ತೆ ಅಲ್ಲಿ ಮುಗಿಸ್ಕೊಂಡು 4-5 ವರ್ಷದ ಹಿಂದೆನೆ ಸ್ಕೂಲ್ ಮುಚ್ಚೋಗ್ಬೇಕು ಅನ್ನೋದಾಗಿತ್ತು. ಆಮೇಲೆ ಎಲ್ಲ ಜೋ ಇದ್ ಮಾಡೋಷ್ಟೊಳಗೆ ಅವರು ಅಮ್ಮರ ಮನೇಲಿ ಬಿಟ್ಟಿರೋರು, ಅಕ್ಕ ತಂಗಿಯವ್ರ ಮನೇಲಿ ಬಿಟ್ಟಿರೋರೆಲ್ಲ ಕರ್ಕೊಂಡ್ ಬಂದು ಇಲ್ಲೇ ಅಡ್ಮಿಷನ್ ಮಾಡಿ ಇಲ್ಲೇ ಓದಿಸಿ ಇವಾಗ ಇನ್ನೂ ಸ್ಕೂಲ್ ಇದೆ ಸರ್. ಇವಾಗ 1ನೇ ಕ್ಲಾಸ್ಇಂದ 5ನೇ ಕ್ಲಾಸ್ ತನಕ 7 ಮಕ್ಳು ಇದಾವೆ ಸರ್. ಹಂಗಾಗಿ ಶಾಲೆ ಚೆನ್ನಾಗಿ ನಡೀತಾ ಇದೆ, ಮಕ್ಕಳು ಕೂಡ ಚೆನ್ನಾಗಿ ಓದ್ತಾ ಇದಾರೆ. ಶಾಲೆನೂ ಚೆನ್ನಾಗಿ ನಡೀತಾ ಇದೆ, ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಈ ಸಾರಿ ನೀವು ಪ್ರಗತಿಪರ ರೈತ ಮಹಿಳೆ ಅಂತೇಳಿ ಪ್ರಶಸ್ತಿಯನ್ನ ಕೊಟ್ಟಿದ್ದೆ ತಾಲೂಕು ಮಟ್ಟದ್ದು, ಏನನ್ನಿಸ್ತು ಪ್ರಶಸ್ತಿ ಬಂದಾಗ ನಿಮ್ಗೆ? ತುಂಬಾ ಖುಷಿ ಆಯ್ತು ಸರ್. ನಂಗೆ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಭಯ ಸರ್. ನೀವೇ ಬನ್ನಿ ಅಂದ್ರೆ ನಾನು ಅರ್ಸನ್ಗೆ ಬಂದು ಇಸ್ಕೋತೀವಿ ಸರ್, ಅಲ್ಲೇ ಕೊಡಿ, ನಮ್ಗೆ ಬರಕ್ಕೆಲ್ಲ ಗೊತ್ತಾಗೋದಿಲ್ಲ ಸರ್ ಅಂತ ಅಂದೆ. ಇಲ್ಲ ನೀವೇ ಬರ್ಬೇಕು, ಬನ್ನಿ, ನಾನು ಲೊಕೇಶನ್ ಎಲ್ಲ ಕಳಿಸ್ತೀನಿ, ಯಾಕೆ ಹೆದರಿಕತ್ತಿರೋ, ಭಯ ಕೃಷಿ ಸಖಿನ್ ಕರ್ಕೊಂಡು ನಾವಿಬ್ರು ಓದೋ ಹೋದಾಗ ತುಂಬಾ ಖುಷಿ ಅಂತೆಲ್ಲ ನೋಡಿದಾಗ ನಮ್ ಫುಲ್ ಒಂಥರ ಏನೋ ನಮ್ಗೆ ನಮ್ ಹಳ್ಳಿ ಕಡೆನೆ ಇದ್ದು ನಮ್ಗೆ ಹಳ್ಳಿ ಬಗ್ಗೆ ಅಷ್ಟೇ ಇರ್ತದೆ. ಹೊರಗಡೆ ಹೋದಾಗ ಅಲ್ಲೆಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು. ಇವಳೆಲ್ಲ ನೋಡ್ಕೊಂಡು ಬರಗೆ ಅಂತ ಅಂದ್ರು ಸರ್, ಅಲ್ಲೋಗೆಲ್ಲ ನೋಡ್ಕೊಂಡು ಬಂದ್ಮೇಲೆ ಆಮೇಲೆ ಅವಾರ್ಡ್ ಕೊಟ್ರು ಸರ್, 3 ಗಂಟೆಗೆ ಅವಾರ್ಡ್ ಕೊಟ್ರು. ಅವಾರ್ಡ್ ತಗೊಂಡು ಮಾತಾಡಿ ಎಲ್ಲಾರ ಬಗ್ಗೆನು ತುಂಬಾ ಜಿಲ್ಲಾ ಮಟ್ಟದ್ದು ಎಲ್ಲ ಕೊಡ್ತಾ ಇದ್ರಲ್ಲ, ನಮ್ ತಾಲೂಕು ಅರ್ಕಲಗೂಡ್ ತಾಲೂಕು ಅಂದ್ರೆ ನಮ್ಗೂ ಒಂಥರ ಖುಷಿ ಅಲ್ವಾ. ನಮ್ ತಾಲೂಕದೊಂದು ಬೆಲೆ, ನಮ್ದು ಮಾರ್ಗೋಡ್ನಳ್ಳಿ ಅನ್ನೋದು ಗ್ರಾಮ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಇದೊಂದು ಇದ್ರಿಂದಲಾರು ಇಲ್ಲಿ ತನಕ ಮಾರ್ಗೋಡ್ನಳ್ಳಿ ಅನ್ನೋ ಹೆಸರು ಬಂತಲ್ಲ ಅಂತ ತುಂಬಾ ಖುಷಿ ಆಯ್ತು ಸರ್. ನಿಮ್ ಮನೆಯವ್ರಿಗೆ ಪ್ರಶಸ್ತಿ ಬಂತಲ್ಲ, ಏನ್ ಅನಿಸ್ತು ವರದರಾಜು ನಿಮ್ಗೆ? ತುಂಬಾ ಖುಷಿ ಆಯ್ತು ಸರ್. ಏನು ಅಂತ ಅಂದ್ರೆ, ಯಾವತ್ತು ನಮ್ಗೆ ಎಲ್ಲ ಸನ್ಮಾನ ಮಾಡಿದ್ದಿಲ್ವಲ್ಲ, ಹಂಗಾಗಿ ನಮ್ ಕಡೆಯಿಂದ ನಮ್ಮ ಹೆಂಡತಿಗೆ ಸನ್ಮಾನ ಮಾಡಿ ತುಂಬಾ ಖುಷಿ ಸರ್ ನನ್ಗೆ. ಒಟ್ಟಾರೆ ಕೃಷಿ ಜೀವನ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಸುಖ ಆಗಿದೆ ಸರ್. ಚೆನ್ನಾಗಿದೆ, ದುಡಿಮೆನೂ ಚೆನ್ನಾಗಾಗ್ತಾ ಇದೆಯಾ? ದುಡಿಮೆನೂ ಚೆನ್ನಾಗಾಗ್ತಾ ಇದೆ ಸರ್. ನಿಮ್ಗೇನ್ ಅನ್ಸುತ್ತೆ ವಸಂತ, ಕೃಷಿ ಜೀವನ ಚೆನ್ನಾಗಿದೆ ಸರ್? ಬೇರೆ ಜೀವನ ಮಾಡ್ಬೇಕು ಅನ್ಸದ್ರೆ ಕೃಷಿ ಬಗ್ಗೆ, ಅದು ಒಂದ್ ಟೈಮ್ ಆಗುತ್ತೆ ಒಂದ್ ಟೈಮ್ ಹೋಗುತ್ತೆ, ಆಗ್ಲಿ ಹೋಗ್ಲಿ ಕೃಷಿನೇ ಮಾಡ್ಬೇಕು ಅನ್ನೋದು ನಮ್ಗೆ ಇಷ್ಟ ಸರ್. ಮುಂದೆ ಇನ್ನು ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ ನಿಮ್ಗೆ? ಇನ್ನು ಮಾಡ್ತೀವಿ ಸರ್, ಬೆಳೆಗಳು ಮಾಡೋದು, ನಮ್ ಮರಗಳು ಎಲ್ಲ ಬೆಳೆಸೋದು, ಹಸುಗಳು ಜಾಸ್ತಿ ಮಾಡ್ಬೇಕು ಅಂತ ಇದೀವಿ ಸರ್. ಕೃಷಿ ಮಾಡ್ಕೊಂಡು ಹೈನುಗಾರಿಕೆನ ಮಾಡ್ಕೋರ್ ಎರಡರಲ್ಲೂ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಇದೀವಿ ಸರ್. ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂದ್ರೆ ಹೇಗೆ ಮಾಡೋದು? ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? 7204684889. ಇನ್ನೊಂದ್ಸಾರಿ ಹೇಳಿ ನಿಧಾನಕ್ಕೆ. 7204684889. ಒಳ್ಳೆದು ವಸಂತ ಮತ್ತೆ ವರದರಾಜ್ ಅವರೇ, ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. 2024 ಸಾಲಿನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡತಕ್ಕಂತಹ ತಾಲೂಕು ಮಟ್ಟದ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದೀರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ನಿಮ್ಮ ವಿಚಾರಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡುವ ತಾಲೂಕು ಮಟ್ಟದ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ಭಾಜನರಾಗಿರುವ ಅರಕಲಗೂಡು ತಾಲೂಕು ಮಾರಗೌಡನಹಳ್ಳಿಯ ರೈತ ದಂಪತಿಗಳಾದ ವಸಂತ ಹಾಗೂ ವರದರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ. ಎರೆಹುಳುಗಳಿಂದ ತಯಾರಿಸುವ ಗೊಬ್ಬರವೇ ಎರೆಗೊಬ್ಬರ. ಇದನ್ನ ಮಾಡುವ ವಿಧಾನದತ್ತ ಗಮನಹರಿಸೋದಾದರೆ, ಮೊಟ್ಟಮೊದಲು ಎರೆಗೊಬ್ಬರವನ್ನು ಉತ್ಪಾದಿಸಲು ಬೇಕಾಗುವ ಮೂಲ ವಸ್ತುಗಳನ್ನು ಮುಂದಾಗಿ ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಆ ವಸ್ತುಗಳು ಯಾವುವು ಅಂತಂದರೆ, ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ತೆಂಗಿನಗರಿ, ಅಡಿಕೆಗರಿ, ಸೊಪ್ಪು, ಜೋಳದ ಸಿಪ್ಪೆ, ಕಬ್ಬಿನ ನೀರನ್ನು ಹಿಂಡಿದ ಮೇಲೆ ಸಿಗುವ ದಂಡು, ದವಸ ಧಾನ್ಯಗಳನ್ನು ಬೆಳೆದ ನಂತರ ಉಳಿಯುವ ಒಣಗಿದ ಪದಾರ್ಥಗಳು, ಗ್ಯಾಸ್ ಗೊಬ್ಬರದಿಂದ ದೊರೆಯುವ ಹುಡಿಗೊಬ್ಬರ ಮುಂತಾದವು, ಕಾಗದ, ರಟ್ಟು ಮುಂತಾದ ವಸ್ತುಗಳು ಒಂದೆರಡು ಸಲ ನೀರಿನಲ್ಲಿ ತೊಳೆದು ಬಳಕೆಯನ್ನು ಮಾಡಿಕೊಳ್ಳಬಹುದು. ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲು, ಪ್ಲಾಸ್ಟಿಕ್, ಗಾಜಿನ ಚೂರುಗಳು ಹಾಗೂ ಇನ್ನಿತರ ಕರಗದಂತಹ ವಸ್ತುಗಳನ್ನು ಹೊರತೆಗೆಯಬೇಕು. ಗೊಬ್ಬರದ ಹುಳು ಇನ್ನಿತರ ಜೀವಿಗಳು ಇದ್ದಲ್ಲಿ ಅವುಗಳನ್ನು ಸಹ ಹೊರತೆಗೆಯಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ನಿತ್ಯವೂ ತಯಾರಾಗುವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ತಯಾರಿಯ ಮಿಶ್ರಣದೊಂದಿಗೆ 2 ವಾರದವರೆಗೆ ಹಾಕುತ್ತಾ ಹೋಗಬಹುದು. ಆನಂತರ 3:10 ಪ್ರಮಾಣದಲ್ಲಿ ಸಗಣಿ ಪುಡಿ ಮತ್ತು ಈಗಾಗಲೇ ಹೇಳಿದಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಸರಿಯಾಗಿ ಬೆರಕೆಯನ್ನ ಮಾಡಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಆಗಾಗ ಚಿಮುಕಿಸ್ತಾ ಇರಬೇಕು. ಆದರೆ ಇದಕ್ಕೆ ಮಣ್ಣಿನ ಪುಡಿಯನ್ನ ಹಾಕಬಾರದು, ಏಕೆಂದರೆ ಕೆಲವು ತಳಿಯ ಎರೆಹುಳುಗಳು ಮಣ್ಣನ್ನು ತಿನ್ನೋದಿಲ್ಲ.